ನಿನಗೆ ಸಿಕ್ಕಾಪಟ್ಟೆ ಇನ್ಸೆಂಟಿವ್ ಬಂದಿದೆ. ಏನು ಪ್ಲಾನ್? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್. ನೀವು ಸರಿಯಾಗಿ ಯೋಚಿಸ್ತಿದ್ದೀರಿ. ಈಗ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಸುಲಭವಾಗಿದೆ. ಆದ್ರೆ ಹೇಗೆ? ಆರ್ಬಿಐ ರಿಟೇಲ್ ಡೈರೆಕ್ಟ್ ಸ್ಕೀಮ್ ನಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ನಿಮ್ಮ ಹೂಡಿಕೆ ಮೇಲೆ ಸಿಗುತ್ತೆ ರಿಟರ್ನ್ಸ್. ಆರ್ಬಿಐ ಪೋರ್ಟಲ್ ಗೆ ಹೋಗಿ ಉಚಿತವಾಗಿ ಅಕೌಂಟ್ ತೆರೆಯಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ. ಸುರಕ್ಷಿತ, ಸುಲಭ. ರಿಟೈರ್ಮೆಂಟ್ ನಂತರ ಇಲ್ಲೇ ಇನ್ವೆಸ್ಟ್ ಮಾಡ್ತೀನಿ. ಸರಿಯಾಗಿ ಹೇಳ್ತಿದ್ದೀರಿ, ಆರ್ಬಿಐ ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ ನಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ? ಡಿಜಿಟಲ್ ಪೇಮೆಂಟ್ ನಿಮ್ದಾಗಿಸಿ ತಕ್ಷಣ ಪರಿಹಾರ ಪಡೆಯಿರಿ. ಹಳೆಯ ವಿಧಾನ ಎಷ್ಟು ದಿನ ಅನುಸರಿಸ್ತೀರಾ? ಡಿಜಿಟಲ್ ಪೇಮೆಂಟ್ ತುಂಬಾ ಸುಲಭ. ಇದನ್ನ ನೋಡಿ, ಚಿಟಿಕೆಯಲ್ಲಿ ಪೇಮೆಂಟ್ ಮಾಡಿ. ಪರ್ಸ್ ಹುಡುಕ್ತಿದ್ದೀರಾ? ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿ, ಎಲ್ಲಿಯೂ, ಯಾವಾಗಲೂ ಮತ್ತು ಸುರಕ್ಷಿತ ಕೂಡ. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಆರ್ಬಿಐ ಹೇಳುತ್ತೆ, ಈ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಮೂಲವ್ಯಾಧಿ, ಮೂತ್ರಿ ಹರಳು, ಸಂಧಿವಾತ, ಪಿತ್ತ, ಕೈಕಾಲು ಬಾವು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ. ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ. ಡಾಕ್ಟರ್ ಆರ್ ಎಸ್ ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್, ವೈಷ್ಣವಿ ಸಿಟಿ, ವಿಮಾನ್ತಳ್, ಹೊಟ್ಗಿ ರೋಡ್, ಸೋಲಾಪುರ್. ಮೊಬೈಲ್ 9130396809. ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಡಕಿ ಗ್ರಾಮದ ಕಲಾವಿದರಾದ ರಮೇಶ್ ಚಿನ್ನಪ್ಪ ಪೂಜಾರಿ ಹಾಗೂ ಸಂಗಡಿಗರಿಂದ ಸಂಬಳ ವಾದನ ಕೇಳುವಿರಿ. ಆದಿತಾಳ 8 ಮಾತ್ರ. 12 ಮಾತ್ರ ಗಜಲ್ ತಾಳ. Thank you. ನಾಲ್ಕು ಮಾತ್ರ ಕೇರ್ವಾ ತಾಳ. ನಾಲ್ಕು ಮಾತ್ರ ಕೇರ್ವಾ ತಾಳ. Thank you. ಇದುವರೆಗೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಡಕಿ ಗ್ರಾಮದ ಕಲಾವಿದರಾದ ರಮೇಶ್ ಚಿನ್ನಪ್ಪ ಪೂಜಾರಿ ಹಾಗೂ ಸಂಗಡಿಗರಿಂದ ಸಂಬಳ ವಾದನ ಕೇಳಿದಿರಿ. ಈ ನಂತರ ಕೇಳಿ ಜನಪದ ಗೀತೆಗಳನ್ನ. ಕಬ್ಬಲ್ಲ ಬೆನವಗೆ ಕಬ್ಬಿ ಕಣ್ಣಿನ ಜಲ್ಲೆ ನೆಲಗಡಲೆ ಎಪ್ಪಾಕನಲ್ಲಿರುವ ಕಪ್ಪಲ್ಲ ಬೆನವಗೆ ಕಬ್ಬಿನ ಜಲ್ಲೆ ನೆಲಗಡಲೆ ಕಬ್ಬಿನ ಜಲ್ಲೆ ನೆಲಗಡಲೆ ಸಲ್ಲಿಸುವೆ ಚಿತ್ತೈಸಿ ಪದವ ಬರಗೋಡು ಕಬ್ಬಿನ ಜಲ್ಲೆ ನೆಲಗಡಲೆ ಸಲ್ಲಿಸುವೆ ಚಿತ್ತೈಸಿ ಪದವ ಬರಗೋಡು ಓ ಮೊದಲು ನೆನೆಗೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ಬೇನಾವನ ಮೊದಲು ನೆನೆಗೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ಬೇನಾವನ ಮೊದಲು ನೆನೆಗೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ಬೇನಾವನ ಮೊದಲು ನೆನೆಗೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ಬೇನಾವನ ಮೊಳಕೆಗಳು ಹಸಿರೊದ್ದುವು ದೇವಿ ನಾರಿ ಮೊಳಕೆಗಳು ಹಸಿರೊದ್ದುವು ದೇವಿ ನಾರಿ ಪಳ್ಳು ಪಳ್ಳುಕಿ ಬರುತಿಗಳು ತಾಯಿ ಕಾವೇರಿ ಮೊಳಕೆಗಳು ಹಸಿರೊದ್ದುವು ದೇವಿ ನಾರಿ ಮನಗಳಿಗೆ ಮುದವ ಬೀರಿ ಜಿಗಿ ಜಿಗಿವ ಚಿನ್ನರಿಗೆ ಚಂದ ತೋರಿ ತಾಡುವರ ಕಂಗಳಿಗೆ ಕಾಂತಿ ತೋರಿ ಮೈ ಚಲ್ಲಿ ನಿಲ್ಲುವಳು ಒಂದೊಂದು ಬಾರಿ ಮಲಗಿಗಳು ಹಸಿರೊದ್ದು ದೇವಿ ನಾರಿ ಪಳ್ಳು ಪಳ್ಳುಕಿ ಬರುತಿಗಳು ತಾಯಿ ಕಾವೇರಿ ಮಲಗಿಗಳು ಹಸಿರೊದ್ದು ದೇವಿ ನಾರಿ ಹರಿಯುವುದು ಸುವಿಚಾರ ಕ್ರಾಂತಿ ನಿನ್ನೊಡನೆ ಚಿಗುರುವುದು ಈ ಬದುಕ ಪ್ರಗತಿ ನಿನ್ನೊಡನೆ ಹಾಡುವುದು ಶಾಂತಿ ಶಾಂತಿಯ ಶ್ರುತಿ ನಿನ್ನೊಡನೆ ಕೂಡುವುದು ಭಾವೈಕ್ಯದ ಪ್ರೀತಿ ಮಲಗಿಗಳು ಹಸಿರೊತ್ತು ದೇವಿ ನಾರಿ ಪಳ್ಳು ಪಳುಕಿ ಬರುತಿಗಳು ತಾಯಿ ಕಾವೇರಿ ಮಲಗಿಗಳು ಹಸಿರೊತ್ತು ಭೂದೇವಿ ನಾರಿ ಮನಹಿಕ್ಕಿ ಮೈ ಬಕ್ಕಿ ದುಡಿಸೋ ಧೀರೇ ನೀನು ಛಲದಿ ಸಾಧಿಸೋ ಸಹನೆ ಬೆಳೆಸೋ ನೀರೇ ನೀನು ಮೃದು ಮಾತು ಮನಸ್ಸುಗಳ ಹರಸೋ ನಾರಿ ನೀನು ದ್ವೇಷ ಹಿಂಸೆಗಳ ಬರಸುಪಾರೆ ನೀನು ಮಲಗಿಗಳು ಹಸಿರೊತ್ತು ದೇವಿ ನಾರಿ ಬಲು ಬಳುಕಿ ಬರುತಿಗಳು ತಾಯಿ ಕಾವೇರಿ ಮಲಗಿಗಳು ಹಸಿರೊತ್ತು ದೇವಿ ನಾರಿ ಜಾತಿ ಮತಗಳ ಕೊಳೆಯ ತೊಳೆಯ ಬಾರೆ ತಾರತಮ್ಯದ ಕಳೆಯ ಕೀಳು ಬಾರೆ ಹೊಸ ಬೆಳೆಗೆ ಹೊಸ ತೊಳೆಗೆ ನೀರೆರೆಯ ಬಾರೆ ಬಾರೆ ಕಾವೇರಿ ನೀ ನಮ್ಮ ಪೊರೆಯ ತಾಯೇ ಮಲಗಿಗಳು ಹಸಿರೊದ್ದು ದೇವಿ ನಾರಿ ಬಳು ಬಳುಕಿ ಬರುತಿಗಳು ತಾಯಿ ಕಾವೇರಿ ಮಲಗಿಗಳು ಹಸಿರೊದ್ದು ದೇವಿ ನಾರಿ ಬಳು ಬಳುಕಿ ಬರುತಿಗಳು ತಾಯಿ ಕಾವೇರಿ ಮಲಗಿಗಳು ಹಸಿರೊದ್ದು ದೇವಿ ನಾರಿ